ಆದಷ್ಟು ಕಡಿಮೆ ಮಾನವನ ಹಸ್ತಕ್ಷೇಪ ಇರೋ ತರ ನೀವು ಅರಣ್ಯ ಕೃಷಿಯನ್ನ ಮಾಡ್ತಾ ಇದ್ದೀರಿ ಅಂತ ಅಲ್ವಾ? ನೀವೇ ತಿಳಿಸಿದ ಹಾಗೆ ಸಾಕಷ್ಟು ವಿವಿಧ ಜಾತಿಯ ಮರಗಳನ್ನ ಅಲ್ಲಿ ಬೆಳೀತಾ ಇದ್ದೀರಿ. ಇನ್ನು ನೀವೇ ಹೇಳಿದ ಹಾಗೆ ಹಣ್ಣಿನ ಗಿಡಗಳಿಗೆ ನಾವು ಬರೋಣ. ಆ ಹಣ್ಣಿನ ತೋಟದ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಎಷ್ಟರ ಮಟ್ಟಿಗೆ ಅದು ಸಾವಯವ ಪದ್ಧತಿಗಳ ಒಂದು ಮಾದರಿಯಲ್ಲೇ ನಡೀತಾ ಇದೆ? ಹಣ್ಣಿನ ತೋಟಕ್ಕೆ ನಮ್ಮ ತೋಟದಲ್ಲೇ ಇರೋಂಥ ದೇಸಿ ಹಸುವಿನ ಗೊಬ್ಬರನ ಬಳಸ್ತೀನಿ. ಆಮೇಲೆ ತಿಂಗಳಿಗೆ ಒಂದ್ಸರಿ ನಾನೇ ಜೀವಾಮೃತ ಅಂತ ಅಲ್ಲದೆ ಇದ್ರು ಹಸುವಿನ ಸಗಣಿ ಗಂಜಲ ಮತ್ತೆ ಮರದ ಎಲೆ ನೀರನ್ನ ಒಂದು ಮಿಶ್ರಣ ಮಾಡಿ ಇದನ್ನ ಒಂದು ತಿಂಗಳಿಗೊಂದ್ಸರಿ ಕೊಡ್ತೀನಿ. ಆಮೇಲೆ ಕಳೆಯನ್ನ ಪೂರ್ತಿಯಾಗಿ ಎಲ್ಲಾನು ಟ್ರ್ಯಾಕ್ಟರ್ ಅಥವಾ ಒಂದು ಅಗದು ಎಲ್ಲನೂ ಕ್ಲೀನ್ ಮಾಡೋದಕ್ಕಿಂತ ಒಂದು ತಿಂಗಳಿಗೊಂದ್ಸರಿನೋ ಅಥವಾ ಎರಡು ತಿಂಗಳಿಗೊಂದ್ಸರಿನೋ ಮರದ ಸುತ್ತ ಒಂದು ಸ್ವಲ್ಪ ಕ್ಲೀನ್ ಮಾಡಿಸ್ಕೊಳ್ತೀನಿ. ಎಷ್ಟು ಕಡಿಮೆ ಒಂದು ಖರ್ಚಿನಲ್ಲಿ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಇದೆ ಆ ರೀತಿ ಮಾಡ್ತೀನಿ. ಆಮೇಲೆ ನೀರನ್ನು ಕೊಡಲಿಕ್ಕೆ ಸ್ಪ್ರಿಂಕ್ಲರ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀನಿ. ಅಂದರೆ ಈಗ ಕಾಲ್ಪೆಟ್ ವಾಲ್ಗಳಂತ ಒಂದು ಬರುತ್ತೆ ಈ ಮಂಗಳೂರು ಸೈಡೆಲ್ಲ, ಅದು ತುಂಬ ಅದರ ಬಳಕೆನ ಜಾಸ್ತಿ ಮಾಡ್ತಾರೆ. ಈ ಒಂದು ವಿಚಾರನ ಎ ಪಿ ಚಂದ್ರಶೇಖರ್ ಅವರ ತೋಟನ ನೋಡಿದಾಗ ನನಗೆ ತಿಳಿತು. ಸೊ ಆ ರೀತಿ ಒಂದು ಕಾಲ್ಪೆಟ್ ವಾಲ್ಗಳ ಮುಖಾಂತರ ನೀರನ್ನ ಕೊಡೋದನ್ನ ಮಾಡ್ಕೊಳ್ತೀನಿ. ಅದರಲ್ಲಿ ಸ್ಪ್ರಿಂಕ್ಲರ್ನು ಹಾಕ್ಬೋದು, ಹೋಸ್ ಪೈಪ್ನು ಕೊಡ್ಬೋದು, ಡ್ರಿಪ್ ಪೈಪ್ನು ಕೊಟ್ಕೊಳ್ಬಹುದು, ಎಲ್ಲಾ ತರದಕ್ಕೂ ಅದನ್ನ ಬಳಸ್ಕೊಳ್ಬಹುದು. ಯಾವ್ದೇ ಗೇಟ್ ವಾಲ್ ಸಿಸ್ಟಮ್ ಇರಲ್ಲ, ಬೋರ್ವೆಲ್ನ ಆನ್ ಮಾಡಿದ್ರೆ ಇಡೀ 5 ಎಕರೆಗೂ ನೀರು ಸರಬರಾಜು ಆಗತ್ತೆ. ನಾವು ಎಲ್ಲೆಲ್ಲಿ ಜೆಟ್ಗಳನ್ನ ಹಾಕಿರ್ತೀವಿ ಅಲ್ಲಿ ನೀರು ಅದರಿಂದ ಸಿಂಪರಣೆ ತರ ಬರುತ್ತೆ, ಸಿಂಪರಣೆ ತರ ಬರುತ್ತೆ. ಆ ತರದ ಒಂದು ವ್ಯವಸ್ಥೆ ಮಾಡ್ಕೊಂಡ್ರಿ ಮಾಡ್ಕೊಂಡ್ರಿ. ಇನ್ನು ಪಶುಪಾಲನೆಯನ್ನು ಶುರು ಮಾಡಿದ್ರ? ಪಶುಪಾಲನೆ ಅಂದ್ರೆ ಪ್ರಾರಂಭದಲ್ಲಿ ನನ್ನ ಹತ್ರ 2 ಹಳ್ಳಿಕಾರ ಹಸು ಇತ್ತು. ಒಬ್ಬನೇ ಎಲ್ಲಾನು ಅದನ್ನ ಪೂರ್ತಿ ನಿರ್ವಹಣೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಒಂದು ವರ್ಷ ಎರಡನ್ನು ನಾನೇ ನೋಡ್ಕೊಂಡೆ. ಆಮೇಲೆ 2 ಹಸುಗಳು ಯಾವಾಗ ತೆನೆ ಆಯ್ತು, ಒಂದನ್ನ ಮಾರಾಟ ಮಾಡಿ ಒಂದು ಹಸುನ ನಾನು ಅಲ್ಲೇ ನೋಡ್ಕೊಳ್ಳಿಕ್ ಶುರು ಮಾಡಿದೆ. ಅದು ಮೊದಲು ಒಂದು ಹೆಣ್ಕರು ಆಗ್ತು, ಅದರ ಹೆಸರು ಸರಸ್ವತಿ ಅಂತಂದ್ಬಿಟ್ಟು ಹಸುವಿನ ಹೆಸರು. ಅದು ಕರು ಒಂದು ವರ್ಷ ಅದನ್ನ ನೋಡ್ಕೊಂಡೆ. ಆಮೇಲೆ ಆ ಹೆಣ್ಕರನ್ನ ಮಾರಾಟ ಮಾಡಿದೆ. ಆ ಟೈಮಲ್ಲಿ ಆಗ್ಲೇ ಅದು ಇನ್ನೊಂದು ಕರುವಿಗೆ ತೆನೆ ಆಗಿತ್ತದು. ಅದಾದ್ಮೇಲೆ ಈಗ ಒಂದು 3 ತಿಂಗಳಿಂದ ಇನ್ನೊಂದು ಕರುನು ಹಾಕಿತ್ತದು. ಉಳಿಮೆ ನನಗೇನು ಬರದೇ ಇರೋದ್ರಿಂದ ಆ ಗಂಡು ಕರುವನ್ನು ಮಾರಾಟ ಮಾಡಿದೀನಿ. ಈಗ ಇನ್ನೊಂದು ತೆನೆ ಆಗಿದೆ, ಅದು ನಮ್ಮ ಹಸು ಮತ್ತೆ ತೆನೆ ಆಗಿದೆ. ಇನ್ನು ನೀವು ಮಾತಾಡ್ತಾ ಹೇಳಿದ್ರಿ ಕೆಲವೊಂದು ಮೌಲ್ಯಾಧಾರಿತ ಉತ್ಪನ್ನಗಳ ಬಗ್ಗೆ ನಾನು ಮಾಹಿತಿ ಪಡ್ಕೊಂಡೆ ಅಂತ. ನೀವು ಈ ನಿಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಉತ್ಪನ್ನಗಳನ್ನ ನಿಮಗಿರುವಂತಹ ಸಂಪನ್ಮೂಲಗಳನ್ನ ಬಳಸಿ ತಯಾರು ಮಾಡೋ ಒಂದು ಪ್ರಯತ್ನದಲ್ಲಿ ಇದ್ದೀರಿ, ಅವುಗಳ ಮಾರಾಟ ವ್ಯವಸ್ಥೆ ಯಾವ ತರ ಮಾಡ್ಕೊಂಡಿದ್ದೀರಿ? ಈಗ ನಮ್ಮ ತೋಟದಲ್ಲೇ ಸಿಗುವಂತ ಉಪ ಬೆಳೆಗಳೇ ಇರ್ಬೋದು, ಮುಖ್ಯ ಬೆಳೆಗಳೇ ಇರ್ಬೋದು, ಇದರ ಒಂದು ಮೌಲ್ಯವರ್ಧನೆ ನನ್ನ ಒಂದು ಆದಾಯಕ್ಕೆ ಅದು ಆಧಾರವಾಗಿರಬೇಕು ಅನ್ನೋದು ಒಂದು ವಿಚಾರ ಇತ್ತು. ಸೊ ಇದಕ್ಕೆ ಸಾಬೂನ್ ತಯಾರಿಕೆ ಇರ್ಬೋದು, ಆಮೇಲೆ ಹಣ್ಣಿನ ಜ್ಯೂಸ್ ಮಾಡೋದಿರ್ಬೋದು, ಜ್ಯಾಮ್ ಮಾಡೋದಿರ್ಬೋದು, ಇದರದೆಲ್ಲ ಕೆಲವೊಂದಷ್ಟು ವಿಚಾರಗಳನ್ನ ಎ ಪಿ ಚಂದ್ರಶೇಖರ್ ಸರ್ಯಿಂದ ಕೆಲವೊಂದಷ್ಟು ಸಹಾಯನ ಪಡೆದು ಅವರಿಂದ ವಿಚಾರಗಳನ್ನ ತಿಳ್ಕೊಂಡೆ. ಆಮೇಲೆ ಅವ್ರದ್ದು ಕೆಲವೊಂದಷ್ಟು ಪುಸ್ತಕಗಳಲ್ಲೂ ಎಂತ ನಿಂಬೆಹಣ್ಣಿನ ಜ್ಯೂಸ್ ಮಾಡೋದು ಹೇಗೆ, ಆಮೇಲೆ ಅದರದ್ದು ಬೇರೆ ಬೇರೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡೋದು ಹೇಗೆ ಅನ್ನೋದು ಎಷ್ಟೊಂದು ವಿಚಾರಗಳು ಇದ್ದಾವೆ. ಇದಲ್ದೇನೆ ದೇಸಿ ಹಸುವಿನ ಸಗಣಿ ಮತ್ತು ಗಂಜಲದಿಂದ ಏನೆಲ್ಲ ಪದಾರ್ಥಗಳನ್ನು ಮಾಡ್ಬೋದು ಅಂತ ಸುರಭಿ ಗೋಶಾಲೆ ಅಂತ ಒಂದು ತುಮಕೂರಿನಲ್ಲಿ ಒಂದಿದೆ, ಅವರ ಹೆಸರು ಮಧು ಅಂತ. ಅವರಿಂದ ಈ ಒಂದು ಗೋವಿನ ಪದಾರ್ಥಗಳನ್ನು ತಯಾರಿಸೋದನ್ನು ಕಲ್ತ್ಕೊಂಡೆ. ಅವರೂ ತುಂಬಾ ನನಗೆ ಸಹಾಯ ಮಾಡಿದ್ರು. ಆಮೇಲೆ ಇದಕ್ಕೆ ಮಾರಾಟಕ್ಕೆ ಇತ್ತೀಚೆಗಷ್ಟೇ ನಂದು ಒಂದು ಆರ್ಟಿಕಲ್ ಬಂತು ಮ್ಯಾಗಝೀನಲ್ಲಿ. ಸಂದೀಪ್ ಮಂಜುನಾಥನ್ ಅವರು ಆ ಒಂದು ವಿಚಾರನ ನನ್ನ ಬಗ್ಗೆ ಬರೆದಿದ್ರು. ಅವರು ಒಂದಷ್ಟು ಅವರ ಗೊತ್ತಿರೋ ಪರಿಚಯದವ್ರಿಗೆಲ್ಲ ವಿಚಾರನ ತಿಳಿಸಿದ್ರು. ಅವರ ಸಹಾಯದಿಂದ ನಾನು ನೇರವಾಗಿ ನಾನೇ ಮಾರಾಟ ಮಾಡಲಿಕ್ಕೆ ಅನುಕೂಲ ಆಯಿತು. ಈಗ ಸಾವಯವ ಮಳಿಗೆಗಳಿಗೆ ಹೋಗಿ ನಾನು ಮಾರಾಟ ಮಾಡಬೇಕು ಅನ್ನೋ ಒಂದು ಇದರಲ್ಲಿಲ್ಲ. ನಾನೇ ನೇರವಾಗಿ ನನಗೆ ಗೊತ್ತಿರೋ ಅಂಥ ನನ್ನ ಸ್ನೇಹಿತರಿಗೆ ಅಥವಾ ಅವರಿಂದ ಪರಿಚಯ ಆದಂಥ ಬೇರೆ ಸ್ನೇಹಿತರಿಗೆ ನಾನೇ ನೇರವಾಗಿ ಅದನ್ನು ಅಂಚೆ ಕಚೇರಿ ಸಹಾಯದಿಂದ ನಾನೇ ಕಳಿಸ್ತೀನಿ. ಈಗ ನೀವು ಸೋಪು ಮಾಡ್ತೀರಿ, ಹಣ್ಣಿನ ಶರಬತ್ತುಗಳು ಮಾಡ್ತೀರಿ, ಪರಂಗಿ ಜ್ಯಾಮ್ ಮಾಡ್ತೀರಿ, ಹಾಗೇ ಹಲ್ಲು ಪುಡಿ ಮಾಡ್ತಾ ಇದ್ದೀರಿ, ಮತ್ತೆ ಈ ಹಸುವಿನ ಗಂಜಲವನ್ನ ಮೂಲ ವಸ್ತುವನ್ನಾಗಿಟ್ಕೊಂಡು ಈ ಕೆಲವೊಂದು ಕ್ರಿಮಿನಾಶಕಗಳ ದ್ರಾವಣಗಳನ್ನು ಸಹ ತಯಾರು ಮಾಡ್ತಾ ಇದ್ದೀರಿ ನೀವು? ಹೌದು, ಹಸುವಿನ ಗಂಜಲನ ಅದು ಹೇಗೆ ಅದು ಇರುತ್ತೆ ಹಾಗೇನೆ ಅದನ್ನ ಇಟ್ಟ ನಂತರ ಅದು ಒಂದು 4 ಗಂಟೆ ಆದ ನಂತರ ಅದು ಪೂರ್ತಿಯಾಗಿ ಅದರ ಅದೊಂದು ಬೇರೆ ರೀತಿಯಲ್ಲಿ ರೂಪಾಂತರ ಆಗ್ತಾ ಹೋಗುತ್ತೆ. ಅದು ಹೆಚ್ಚು ದಿನ ಆದಂತೆ ಅದನ್ನ ಒಂದು ಕೀಟನಾಶಕವಾಗೂ ಬಳಸ್ಬಹುದು. ಅದು ತುಂಬಾನೇ ಕಾನ್ಸಂಟ್ರೇಟೆಡ್ ಆಗಿರುತ್ತೆ, ಅದನ್ನ ನೀರಿನಲ್ಲಿ ಡೈಲ್ಯೂಟ್ ಮಾಡ್ಕೊಳ್ಬೇಕು, ಬೇರೆ ಇನ್ನೇನು ಅದಕ್ಕೆ ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ. ಇದನ್ನ ನಾರಾಯಣ ರೆಡ್ಡಿ ಅನ್ನೋರು ಅವರು ಇದ್ರದ್ದು ವಿಚಾರನೆಲ್ಲ ತಿಳಿಸಿದ್ದನ್ನ ತಿಳ್ಕೊಂಡಿದ್ದೆ. ಹಂಗಾಗಿ ಗಂಜಲನ ಒಂದ್ ಕಡೆ ಶೇಖರಣೆ ಮಾಡಿಟ್ಕೊಳ್ತೀನಿ, ನನಗೆ ಯಾವಾಗ ಅವಶ್ಯಕತೆ ಅಂತ ಅನ್ಸುತ್ತೆ ಅಥವಾ ಯಾವ್ದೋ ಒಂದು ಬೆಳೆಗೆ ನಾನು ಬಳಸಬೇಕು ಅಂತಂದಾಗ ಗಂಜಲ ಒಂದನ್ನ ಬಳಸ್ತೀನಿ. ಈಗ ಹೇಮಂತ್ ಕುಮಾರ್ ಅವರೇ ಹೇಳಿ, ಈಗ ನಿಮ್ಮ ಕೃಷಿಯಲ್ಲಿ ರಾಸಾಯನಿಕ ವಸ್ತುಗಳ ಬಳಕೆ ಆಗದ್ರೆ ಇಲ್ವೇ ಇಲ್ಲ ಅಂತ ಹೇಳ್ತೀರಾ ನೀವು?

ಮತ್ತೆ ತೋಟದ ಕೆಲಸ ಮಾಡ್ಕೊಳ್ತೀನಿ. ಸಂಜೆ ಒಂದು 5-5:30 ಮೇಲೆ ಹಸುವಿಗೆಲ್ಲ ಮೇವೆಲ್ಲ ತಂದು ಒಂದು 6-6:30 ಒಳಗಡೆ ಅದನ್ನು ಹಸುವಿನ ಕೊಟ್ಟಿಗೆ ಹಾಕಿ ನಂತರ ಮತ್ತೆ ಅವತ್ತಿನ ದಿನಕ್ಕೆ ಏನೇನು ಸಾಬೂನು ತಯಾರಿಸ್ಬೇಕು ಇಲ್ಲಾಂದರೆ ಜ್ಯಾಮ್ ತಯಾರಿಸ್ಬೇಕು ಶರಬತ್ತು ಇದ್ರ ಕೆಲಸದಲ್ಲಿ ತೊಡಗಿಸ್ಕೊಳ್ತೀನಿ. ಕೆಲವು ಸಮಯ ಒಂದು 10:30-11:00 ಕೆಲಸ ಮಾಡ್ತಿರ್ತೀನಿ. ಅದನ್ನೆಲ್ಲ ತಯಾರಿಸಿ ಅದನ್ನೆಲ್ಲ ರೆಡಿ ಮಾಡಿ ಅವತ್ತೇ ಪ್ಯಾಕ್ ಮಾಡಬೇಕು. ಈಗ ಜ್ಯಾಮ್ ಎಲ್ಲ ಆದರೆ ಮಾಡಿದ ಸ್ವಲ್ಪ ಹೊತ್ತಲ್ಲೇ ಅದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಬಿಡ್ತೀವಿ. ಅಂದ್ರೆ ನನಗೆಲ್ಲೂ ಒಂದು ರೀತಿಯಲ್ಲಿ ಇದು ಇಷ್ಟೆಲ್ಲ ಇಷ್ಟೊತ್ತರೆಗೂ ಕೆಲಸ ಮಾಡಿದ್ರು ಒಂದು 12-14 ಗಂಟೆ ಕೆಲಸ ಮಾಡಿದ್ರು ಎಲ್ಲೂ ನನಗೆ ಇದು ಒಂಥರ ಶ್ರಮ ಅಂತ ಅನ್ನಿಸ್ತಾ ಇಲ್ಲ. ಅಂದರೆ ಇಷ್ಟೆಲ್ಲ ಕೆಲಸ ಇದೆ ಇಷ್ಟೆಲ್ಲ ಏನೋ ಒಂದು ರೀತಿಯಲ್ಲಿ ತಲೆ ಮೇಲೆ ಏನೋ ಒತ್ಕೊಂಡು ಮಾಡ್ದಂಗೆ ಅನಿಸ್ತಿಲ್ಲ. ಸಂತೋಷದಿಂದನೇ ಮಾಡ್ತಾ ಇದ್ದೀನಿ. ಹೌದು, ಅಂದರೆ ಪ್ರತಿ ಕೆಲಸದಲ್ಲಿ ಏನಾದ್ರೂ ಒಂದು ಹೊಸದನ್ನ ಕಲಿತಾ ಇರೋದ್ರಿಂದ ಅದು ಆ ರೀತಿ ಅನಿಸ್ತಿರಬಹುದು ಅಂತ ಅನಿಸುತ್ತೆ. ಅಂದ್ರೆ ಆತ್ಮತೃಪ್ತಿ ಇದೆ ನಿಮಗೆ? ಖಂಡಿತ. ಆಮೇಲೆ ಮುಂದಿನ ದಿನಗಳಲ್ಲಿ ನನ್ನ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಉತ್ತಮಗೊಳಿಸ್ಕೊಳ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸವೂ ಖಂಡಿತ ಇದೆ. ಈ ಹಲ್ಲಿನ ಪುಡಿ ಅದನ್ನ ಹೆಂಗ್ ಮಾಡ್ತೀರಿ ನೀವು? ಹಲ್ಲಿನ ಪುಡಿ ಈಗ ಹಸುವಿನ ಸಗಣಿಯನ್ನ ಬೆರಣಿಯನ್ನಾಗಿ ಮಾಡ್ಕೊಳ್ತೀವಿ. ಬೆರಣಿನ ಇಜ್ಜಲಾಗಿ ಅಂದ್ರೆ ಪೂರ್ತಿಯಾಗಿ ಅದನ್ನ ಬೇಯಿಸೋದಿಲ್ಲ, ಅದನ್ನ ಒಂದು ಮಡಕೆಗೆ ಹಾಕಿ ಆ ಮಡಕೆನ ಫಸ್ಟ್ ಸ್ವಲ್ಪ ಒಂದು ಸೌದೆನೆಲ್ಲ ಇಟ್ಟು ಬೇಯಿಸ್ತೀವಿ. ಅದು ಇಜ್ಜಲಾಗುತ್ತೆ. ಆ ಇಜ್ಜಲನ್ನ ಸ್ವಲ್ಪ ನೈಸ್ ಪೌಡರ್ ಮಾಡ್ಕೊಳ್ತೀನಿ. ಆ ಇಜ್ಜಲಿಗೆ ಒಂದು ಪ್ರಮಾಣ ಇದೆ, ಆ ಪ್ರಮಾಣದಲ್ಲೇ ಅದಕ್ಕೆ ಉಪ್ಪು ಮತ್ತೆ ಲವಂಗನ ಬೆರೆಸ್ತೀನಿ. ಇದು ಒಂದು ಒಳ್ಳೆಯ ಉತ್ತಮವಾದಂಥ ಹಲ್ಲಿನ ಪುಡಿ ಆಗುತ್ತೆ. ಇದ್ರದ್ದು ಒಂದು ಅನುಕೂಲ ಏನಂತಂದರೆ ಈಗ ನಮ್ಮ ಬಾಯಿನಲ್ಲಿ ಇನ್ಫೆಕ್ಷನ್ಸ್ ಅಂದರೆ ನಂಜುಗಳಿರ್ತವೆ, ಇದಕ್ಕೆಲ್ಲ ತುಂಬ ಅನುಕೂಲ ಆಗುತ್ತೆ. ಆಮೇಲೆ ಬೈ ಚಾನ್ಸ್ ಇದನ್ನು ನುಂಗಿದ್ರು ಯಾವುದೇ ಥರ ಅಡ್ಡ ಪರಿಣಾಮ ಆಗೋದಿಲ್ಲ ಹಲ್ಲಿನ ಪುಡಿಯನ್ನು. ಮತ್ತೊಂದು ಅನುಕೂಲ ಏನಂತಂದರೆ ಈಗ ಬಾಯಿ ರುಚಿ ಒಟ್ಟಾಗಿರುತ್ತೆ ಕೆಲವು ಟೈಮ್ ಜ್ವರ ಬಂದಾಗ, ಈ ಥರ ಒಂದು ಹಲ್ಲಿನ ಪುಡಿಯನ್ನು ಬೆಳೆಸಿದಾಗ ನಮಗೇನು ಒಂದು ಆ ಬಾಯಿ ರುಚಿ ಆಗಿರುತ್ತೆ ಮತ್ತೆ ಬರುತ್ತೆ. ಇದನ್ನೇ ಮುಂದಿನ ದಿನಗಳಲ್ಲಿ ಇದೇ ಹಲ್ಲು ಪುಡಿಗೆ ಕೊಬ್ಬರಿ ಎಣ್ಣೆನ ಬೆರೆಸಿದ್ರೆ ಟೂತ್ ಪೇಸ್ಟ್ ಮಾಡ್ಬೋದು ಅನ್ನೋದು ಒಂದು ಹೊಸ ವಿಷಯ ನನಗೆ ತಿಳಿದಿರೋದು. ಇದನ್ನೊಂದನ್ನು ಪ್ರಯೋಗ ಮಾಡಬೇಕು ಅನ್ನೋದು ವಿಚಾರ, ಅದನ್ನು ಮಾಡ್ತಾ ಇದ್ದೀನಿ. ಅಂದರೆ ವರ್ಜಿನ್ ಆಯಿಲ್ ಅಂತ ಬರುತ್ತೆ ಕೊಬ್ಬರಿ ಎಣ್ಣೆದು, ಅದನ್ನು ಹಾಕ್ದಾಗ ಯಾವ ರೀತಿಯಲ್ಲಿ ಅದು ಟೂತ್ ಪೇಸ್ಟ್ ಆಗಿ ಮಾಡ್ಕೊಳ್ಬೋದು ಅನ್ನೋದು ಮಾಡಬೇಕು. ಇದಿಷ್ಟು ಮೌಲ್ಯವರ್ಧನೆ ಬಗ್ಗೆ ಆಯಿತು. ಇನ್ನು ಮಣ್ಣಿನ ಆರೋಗ್ಯವನ್ನು ಗಮನದಲ್ಲಿ ಇಟ್ಕೊಳ್ಬೇಕು, ಫಲವತ್ತತೆಯನ್ನು ಹಾಗೆ ಮುಂದುವರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅರಣ್ಯ ಕೃಷಿ ನೀವು ತಿಳಿಸಿದ ಹಾಗೆ ಅಲ್ಲೇನು ನಿಮ್ಮ ಪ್ರವೇಶ ಹೆಚ್ಚಿಗೆ ಆಗೋದಿಲ್ಲ. ಬೇರೆ ಕ್ಷೇತ್ರಗಳಲ್ಲಿ ನೀವು ತಗೊಂಡಾಗ ಜಮೀನು ಹೇಗಿತ್ತು, ಈಗ ಮಣ್ಣಿನ ಫಲವತ್ತತೆಯ ದೃಷ್ಟಿಯಿಂದ ಏನು ಬದಲಾವಣೆಯನ್ನು ನಾವು ಕಾಣಬಹುದು? ನಾವು ಜಮೀನನ್ನ ತಗೊಂಡು ಅದು 10 ವರ್ಷ ಆಗಿದೆ. 10 ವರ್ಷದಲ್ಲಿ ಒಂದು ಸುಮಾರು 7 ವರ್ಷ ಆಧುನಿಕ ಕೃಷಿಯನ್ನೇ ಮಾಡಿರೋದು. ಈಗ ನಾನು ಇದನ್ನೆಲ್ಲ ಸಾವಯವ ಕೃಷಿಯನ್ನು ಪ್ರಾರಂಭ ಮಾಡಿ ಒಂದು 3 ವರ್ಷ ಆಗಿದೆ. ಈಗ ಅಂಥ ದೊಡ್ಡ ಬದಲಾವಣೆ ಅಂತ ಏನೂ ಅಲ್ಲಿ ಆಗಿಲ್ಲ ಅಂತಂದ್ರೂ ನಿಧಾನ ಕೆಲವು ಕಡೆ ನಾನು ಗಮನಿಸ್ತಾ ಇರೋ ಹಾಗೆ ಈಗ ಎರೆಹುಳುಗಳು ಜಾಸ್ತಿ ಆಗ್ತಾ ಇದ್ದಾವೆ. ಕೆಲವು ಜಾಗದಲ್ಲಿ ನಾನು ಕ್ಲೀನ್ ಮಾಡ್ತಾ ಇದ್ದಾಗ ನನಗೆ ಕಾಣಿಸ್ತಿರೋದು. ನಿಧಾನಕ್ಕೆ ಅದು ಏನು ಮಣ್ಣಿನ ಫಲವತ್ತತೆ ಹೆಚ್ಚಾಗತ್ತೆ ಅನ್ನೋದು ನನಗೆ ತಿಳಿದಿರೋ ವಿಚಾರ. ಆಮೇಲೆ ತಿಂಗಳಿಗೊಂದ್ಸರಿ ಉಳುಮೆ ಮಾಡಿ ಪ್ರತಿಯೊಂದನ್ನು ಪೂರ್ತಿ ಎಲ್ಲ ಕಳೆಯನ್ನು ತೆಗೆದು ಒಂಥರ ಕೆಂಪಗೆ ಮಾಡ್ತಾರಲ್ಲ ಆ ರೀತಿ ಮಾಡ್ಲಿಕ್ಕೆ ಹೋಗಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಒಂದು ಚಾಪ್ ಕಟ್ಟರಲ್ಲೋ ಅಥವಾ ನಮ್ಮ ಒಂದು ಕುಡ್ಲಲ್ಲೋ ಎಷ್ಟು ಸಾಧ್ಯನೋ ಗಿಡದ ಸುತ್ತ ಕ್ಲೀನ್ ಮಾಡ್ಕೊಂಡು ಅಲ್ಲಿರೋ ಕಳೆಯನ್ನೇ ಅದನ್ನು ಸ್ವಲ್ಪ ಒಣಗಿದ ನಂತರ ಅಥವಾ ಅವಾಗಲೇ ಆ ಗಿಡದ ಸುತ್ತ ಮಲ್ಚಿಂಗ್ ಆಗಿ ಮಾಡಿ ಬಿಡ್ತೀನಿ. ಸೊ ಅದು ಅಲ್ಲೇ ಕಳೆತು ಗೊಬ್ಬರ ಆಗುತ್ತೆ. ಆಮೇಲೆ ನಮ್ಮ ದನದ ಗೊಬ್ಬರನೇ ನಾನು ಎಲ್ಲ ಗಿಡಗಳಿಗೂ ಕೊಡೋದ್ರಿಂದ ಅಲ್ಲಿ ನನಗೆ ಹೊರಗಡೆಯಿಂದ ತರುವಂಥ ಪದಾರ್ಥಗಳು ಏನೂ ಇಲ್ಲದೇ ಇರೋದ್ರಿಂದ ನನಗೆ ಖರ್ಚು ತುಂಬ ಕಡಿಮೆ ಬೀಳ್ತಾ ಇದೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ನನಗೆ ನನ್ನ ಮತ್ತು ತೋಟದ ಖರ್ಚು ಇಡೀ ವಾರಕ್ಕೆ ಒಂದು 500-1,000 ರೂಪಾಯಿ ಆದರೆ ಹೆಚ್ಚು. ನನ್ನ ಹಸುವಿಗೆ ಅಂತಂದ್ಬಿಟ್ಟು ಏನೋ ಒಂದು ಸ್ವಲ್ಪ ತಿಂಡಿ ಇದನ್ನೆಲ್ಲ ತರಬೇಕು ಅನ್ನೋದೊಂದು ಸ್ವಲ್ಪ ತಿಂಗಳಿಗೊಂದು ಸ್ವಲ್ಪ ಖರ್ಚಿರುತ್ತೆ. ಅದು ಬಿಟ್ಟರೆ ಇನ್ನು ನನಗೆ ಹೊರಗಡೆಯಿಂದ ತರುವಂಥ ಪದಾರ್ಥಗಳು ಏನೂ ಇಲ್ಲದೇ ಇರೋದ್ರಿಂದ ತುಂಬ ಕಡಿಮೆ ಖರ್ಚಲ್ಲೇ ನನ್ನ ಜೀವನ ಮುಗಿತಾ ಇದೆ. ಇನ್ನು ಮೇವಿನ ಬೆಳೆಗಳನ್ನು ಏನಾದರೂ ಬೆಳ್ಕೊಂಡಿದ್ದೀರಾ ಹಸುಗೋಸ್ಕರ? ಹಸುಗೋಸ್ಕರ ಅಂದರೆ ಈಗ ಯಾವಾಗ ನಾನು ಹಲ್ಲಿನ ಪುಡಿ ಎಲ್ಲ ಮಾಡಬೇಕು ಅನ್ನೋದು ವಿಚಾರ ತಿಳಿದಾಗ ನನಗನ್ಸಿದ್ದು ಆ ಹಸುವಿನ ಮೇವನುವೆ ಅದು ವೈವಿಧ್ಯಮಯವಾಗಿರಬೇಕು. ಯಾಕೆ ಹಸುವನ್ನು ತನ್ನಷ್ಟಕ್ಕೆ ತಾನೇ ಬಿಟ್ಟಾಗ ಅದು ಬೇರೆ ಬೇರೆ ಥರ ಸೊಪ್ಪುಗಳು ಹುಲ್ಗಳು ಎಲ್ಲನೂ ಮೇಯುತ್ತೆ. ಆವಾಗ ಒಂದೊಂದು ಸೊಪ್ಪಿನಲ್ಲೂ ಒಂದೊಂದು ಮೇವಿನಲ್ಲೂ ಬೇರೆ ಬೇರೆ ಥರ ಒಂದು ಔಷಧಿ ಗುಣಗಳಿರ್ತವೆ. ಇದು ಎಲ್ಲನೂ ಸಗಣಿಯಲ್ಲಿ ಬರಬೇಕು ಅಂದರೆ ಆ ಥರ ಬೇರೆ ಬೇರೆ ಥರ ಒಂದು ಮೇವನ್ನು ತಿನ್ನಬೇಕದು. ಬೆಳಿತೀನಿ, ಬೆಳೆಯಲ್ಲ ಅಂತಲ್ಲ. ಈಗ ಒಂದು ಸ್ವಲ್ಪ ಹಸುಗೆ ಅಂತಲೇ ಒಂದು ಸ್ವಲ್ಪ ಜೋಳನ ಬೆಳ್ಕೊಳ್ತೀನಿ, ಜೋಳ ಮತ್ತು ಅಲಸಂದೆಯನ್ನು ಸ್ವಲ್ಪ ಬೆಳಿತೀನಿ. ಅದಲ್ಲದೆ ಚೊಗಚೆ, ಬೇಲಿ ಮೆಂತ್ಯ, ಕುದುರೆ ಮೆಂತ್ಯ ಈ ಥರದ್ದೆಲ್ಲ ಸ್ವಲ್ಪ ಸ್ವಲ್ಪ ಬೆಳಿತೀನಿ ನಾನು. ಆದರೆ ಇದ್ರ ಜೊತೆಗೆ ನಮ್ಮ ತೋಟದಲ್ಲೇ ಸುತ್ತಾಡಿಸ್ತೀನಿ ನಮ್ಮ ಹಸುನ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ. ಈಗ ಮಧ್ಯೆ ಒಂದು ಸ್ವಲ್ಪ ಒಂದು ದಿನಕ್ಕೊಂದು 1-2 ಅವರ್ ಆದ್ರೂ ತೋಟದಲ್ಲೇ ಸುತ್ತಾಡಿಸ್ತೀನಿ. ಅಲ್ಲಿ ಬೇರೆ ಬೇರೆ ಸೊಪ್ಪುಗಳನ್ನ ಅದು ಮೇಯುತ್ತೆ. ಈಗಂತೂ ಈಗ ಮಳೆ ಆಗಿರೋದ್ರಿಂದ ಎಲ್ಲ ಕಡೆನೂ ಬೇಕಾದಷ್ಟು ಬೇರೆ ಬೇರೆ ತರ ಮೇವು ಅಂತೂ ಖಂಡಿತ ಸಿಗುತ್ತೆ ಅದಕ್ಕೆ. ಸೊ ಅಲ್ಲಿರೋ ಮೇವನ್ನೇ ನಾನು ಬೇರೆ ಬೇರೆ ಮೇವನ್ನೇ ಅದಕ್ಕೆ ಪ್ರತಿನಿತ್ಯ ಬಳಸ್ತಾ ಇದ್ದೀನಿ. ಆಮೇಲೆ ಮುಂದೆ ಈ ಚಾಪ್ ಕಟರ್ ಅನ್ನೋದನ್ನು ಒಂದು ತಗೊಂಡ್ರೆ, ಅಂದರೆ ಮೇವನ್ನು ಕತ್ತರಿಸುವ ಒಂದು ಯಂತ್ರನ ತಗೊಂಡ್ರೆ, ತೆಂಗಿನ ಗರಿ ಅಡಕೆ ಗರಿ ಇದನ್ನೆಲ್ಲನೂ ಸಣ್ಣದಾಗಿ ಕತ್ತರಿಸಿ ಅದನ್ನು ಮೇವಾಗಿ ಕೊಡ್ಬೋದು ಅನ್ನೋದು ವಿಚಾರ. ಸೊ ನನಗೆ ಮೇವಿನ ನಿರ್ವಹಣೆ ತುಂಬ ಕಡಿಮೆ ಖರ್ಚಿನಲ್ಲಿ ಆಗೋಗುತ್ತೆ. ಮೇವಿಗೆ ಅಂತ ನಾನೇನು ತುಂಬ ಖರ್ಚು ಮಾಡ್ತಾ ಇಲ್ಲ. ಹಾಲನ್ನ ಡೈರಿಗೆ ಹಾಕ್ತೀರಾ? ಇಲ್ಲ, ಹಾಲನ್ನ ನಾವು ನಮ್ಮ ಮನೆ ಬಳಕೆಗೆ ಅಷ್ಟೇ ಬಳಸ್ಕೊಳ್ತೀವಿ. ಇನ್ ಮುಂದೆ ಹಾಲಿನಲ್ಲಿ ತುಪ್ಪ ಮಾಡಿದ್ರೆ ಆ ತುಪ್ಪನ ಹೆಚ್ಚಿನ ದಿನ ಇಡಬಹುದು. ಆಮೇಲೆ ದೇಸಿ ಹಸುವಿನ ತುಪ್ಪ ಇವತ್ತಿನ ದಿನದಲ್ಲಿ ಸ್ವಲ್ಪ ತುಂಬಾನೇ ದುಬಾರಿ ಬೆಲೆ ಇರೋದ್ರಿಂದ ಅದನ್ನ ಕೊಂಡ್ಕೊಳ್ಳೋದಕ್ಕಿಂತ ನಮ್ಗೆ ನಮ್ಮ ತುಪ್ಪವನ್ನು ನಾವೇ ಬಳಸ್ಬೋದಲ್ಲ, ಅಷ್ಟು ನಮ್ಗೆ ಉಳಿತಾಯನೂ ಆಗುತ್ತೆ ಅನ್ನೋದು ಒಂದು ವಿಚಾರ. ಹಂಗಾಗಿ ಹಾಲನ್ನೆಲ್ಲೂ ಡೈರಿಗೆ ಕೊಡಕ್ ಹೋಗಲ್ಲ. ಆಮೇಲೆ ಹಳ್ಳಿಕಾರ ಹಸು ತುಂಬಾ ಕಡಿಮೆ ಹಾಲು ಕೊಡೋದ್ರಿಂದ ಏನೊಂದು 2 ಲೀಟರ್ಗೂ ಕೊಡುತ್ತೆ. ನಮ್ಮ ಹಸು 2-2.5 ಲೀಟರ್ಗೂ ಕೊಡುತ್ತೆ. ಮನೆ ಬಳಕೆಗೆ ಬಳಸ್ಕೊಳ್ತೀನಿ. ಹೇಮಂತ್ ಕುಮಾರ್, ಇದಕ್ಕೆ ನಿಮ್ಮ ಕುಟುಂಬದ ಸಹಕಾರ ಪ್ರಾರಂಭದಲ್ಲಿ ಹೇಗಿತ್ತು, ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಇತ್ತು, ಇದ್ದ ಕೆಲಸನ ಬಿಟ್ಟು ಈ ಕೃಷಿ, ಅದು ನಿಮ್ಮ ಕುಟುಂಬದ ಹಿನ್ನೆಲೆಯಲ್ಲಿ ಏನು ಕೃಷಿ ಇರಲಿಲ್ಲ, ನೀವೇ ಒಂದು ಹೊಸದಾಗಿ ಇದೊಂದು ಸಾಹಸ ಮಾಡ್ತಾ ಇದ್ದಿದ್ದು, ಅಣ್ಣ ಭೂಮಿ ತಗೊಂಡ್ರು ಆದರೆ ಅಲ್ಲಿ ಕಾಯಕ ವೃತ್ತಿಯನ್ನು ನೀವು ಶುರು ಮಾಡಿದ್ರಿ. ಹೌದು. ಯಾವ ರೀತಿ ಪ್ರತಿಕ್ರಿಯೆ ಇತ್ತು, ಬೆಂಬಲ ಯಾವ ರೀತಿ ಇದೆ? ನಮ್ಮ ಅಣ್ಣಂದು ಪೂರ್ತಿಯಾದಂಥ ಒಂದು ಪ್ರೋತ್ಸಾಹ ಇತ್ತು. ಅದು ಬಿಟ್ಟು ಬೇರೆಯವರಲ್ಲಿ, ಅಂದರೆ ಈಗ ನಮ್ಮ ತಂದೆಗೆ ಈ ಒಂದು ಸಾವಯವ ಪದ್ಧತಿ ಬಗ್ಗೆ ಅವ್ರಿಗೆ ಪೂರ್ತಿಯಾಗಿ ಒಂದು ಪ್ರೋತ್ಸಾಹ ಇಲ್ಲದೆ ಇದ್ರು, ಅವರಿಗೆ ಬೇರೆ ಚಾಯ್ಸ್ ಇರಲಿಲ್ಲ. ಓಕೆ, ಮಗ ಏನೋ ಮಾಡ್ತಾನೆ ಅನ್ನೋದೊಂದು ಸರಿ, ಅವನಿಗೆ ಪ್ರೋತ್ಸಾಹ ಕೊಡಲೇಬೇಕು ಅನ್ನೋದೊಂದು ಒಂದಿದಿತ್ತು. ಸೊ ಹಂಗಾಗಿ ಅವರು ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಪ್ರೋತ್ಸಾಹ ಮಾಡ್ತಿದ್ದಾರೆ. ಇನ್ನು ನಮ್ಮ ತಾಯಿ ನಾನೇನೇನು ಮಾಡ್ತೀನಿ ಎಲ್ಲದಕ್ಕೂ ಅವ್ರದ್ದು ಒಂದು ಸಹಕಾರ ಇದೆ. ನಮ್ಮ ಮನೆಯವ್ರದ್ದು ಅಷ್ಟೇ, ಅವ್ರಿಗೂ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಅನಿಸ್ತಿತ್ತು. ಬೆಂಗಳೂರಿನಲ್ಲಿ ಇದ್ವಿ, ಅಲ್ಲಿ ಒಳ್ಳೆ ಕೆಲಸದಲ್ಲಿದ್ವಿ, ಇಲ್ಲಿ ಬಂದು ಇಲ್ಲಿರ್ಬೇಕಲ್ಲ ಅನ್ನೋದೊಂದು ಬೇಸರ ಇತ್ತು. ಈಗ ಸ್ವಲ್ಪ ನಿಧಾನಕ್ಕೆ ಅವರೆಲ್ಲರ ಮನಸ್ಥಿತಿಯೂ ಬದಲಾಗ್ತಿದೆ. ಎಲ್ರಿಗೂ ಒಂದು ರೀತಿಯಲ್ಲಿ ಈಗ ಏನು ನಮ್ಮ ಪದಾರ್ಥಗಳನ್ನ ನಾವೇ ಬಳಸ್ತಾ ಇದ್ದೀವಿ ಅನ್ನೋ ಒಂದು ಸಂತೋಷನೂ ಇದೆ. ಒಂದು ಹೊಸ ಜೀವನ ಶೈಲಿ, ಹೊಸ ಜೀವನ ಶೈಲಿಗೆ ನಿಧಾನಕ್ಕೆ ಹೊಂದ್ಕೊಳ್ತಾ ಇದ್ದಾರೆ. ನಾನು ಅದಕ್ಕೆ ತುಂಬ ಯಾರಿಗೂ ಫೋರ್ಸ್ನ ಮಾಡಲಿಕ್ಕೂ ಹೋಗ್ತಿಲ್ಲ. ಸೊ ಈಗ ವಾರಕ್ಕೊಂದ್ಸರಿ ಬರ್ತಾರೆ ತೋಟಕ್ಕೆ ಎಲ್ಲರೂ, ವಾರಕ್ಕೊಂದ್ಸರಿ ಬಂದು ಒಂದು ಸ್ವಲ್ಪ ಹೊತ್ತಿರ್ತಿದ್ರು ಮೊದಲು, ಈಗ ಒಂದು ಬೆಳಗಿನ ಸಂಜೆವರೆಗೂ ಇರ್ತಿದ್ದಾರೆ. ಆಮೇಲೆ ಈಗ ಇಲ್ಲೇನೆ ಇರೋ ಥರ ಏನಾದ್ರು ಒಂಚೂರು ಸ್ವಲ್ಪ ವ್ಯವಸ್ಥೆ ಮಾಡ್ಕೊಳ್ಬೇಕು ಅನ್ನೋದು ವಿಚಾರವನ್ನು ಮಾಡ್ತಿದ್ದಾರೆ. ಇದುವರೆಗೆ ಈ ಒಂದು ನಿಮ್ಮ ಕೃಷಿ ಬದುಕು ನೀವು ಯೋಜನೆ ಯಾವ ರೀತಿ ಮಾಡಿಕೊಂಡ್ರು ಅದೇ ಥರ ನಡೀತಾ ಬಂದಿದೆ? ಎಲ್ಲವೂ ನಾನು ಅನ್ಕೊಂಡಂಗೇನು ಆಗಲಿಲ್ಲ, ಆದರೆ ಒಂದಷ್ಟು ಒಂದು 80-90% ನಾನೇನೇನು ಅನ್ಕೊಂಡೆ ಎಲ್ಲನೂ ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಇಂಪ್ಲಿಮೆಂಟ್ ಮಾಡಲಿಕ್ಕಂತೂ ಖಂಡಿತ ಆಗ್ತಾ ಇದೆ. ಇನ್ನು ಏನೆಲ್ಲ ಕನಸುಗಳಿದೆ ಹೇಮಂತ್ ಕುಮಾರ್ ನಿಮಗೆ? ಈಗ ಎ ಪಿ ಚಂದ್ರಶೇಖರ್ ಅವ್ರ ತೋಟದಲ್ಲೇ ನೋಡಿದ್ರೆ ಒಂದು 300 ಥರ ವೈವಿಧ್ಯಮಯವಾದಂಥ ಪದಾರ್ಥಗಳಿದ್ದಾವೆ, ಅವರೇ ತಯಾರಿಸುವಂಥ ಪದಾರ್ಥಗಳು. ಸೊ ನಾವು ಆ ಒಂದು ರೀತಿಯಲ್ಲಿ ನಮ್ಮ ತೋಟದಲ್ಲಿ ಏನೆಲ್ಲ ಸಾಧ್ಯ ಇದೆ, ಬೇರೆ ಬೇರೆ ಪದಾರ್ಥಗಳನ್ನು ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಸೊ ಅದಕ್ಕೆ ಪೂರಕವಾಗಿ ನಮ್ಮ ಹೊಮ್ಮರಗಳ್ಳಿನಲ್ಲೇ ಒಬ್ಬರು ಸ್ನೇಹಿತರಾಗಿರೋ ಯೋಗೇಶನವ್ರ ಜೊತೆ ಸೇರಿ ಹೊಮ್ಮರ ರೈತ ಸಂಘ ಅಂತ ಒಂದು ಸಂಘವನ್ನು ಪ್ರಾರಂಭಿಸ್ಕೊಂಡಿದ್ವಿ. ಎಲ್ಲೂ ನೋಂದಣಿ ಅಂತ ಏನೂ ಮಾಡಿಲ್ಲ, ಆದರೆ ಒಂದು ಸಂಘನ ಮಾಡ್ಕೊಂಡಿದ್ವಿ. ಒಂದು ಸಮಾನ ಮನಸ್ಕರು ಇರೋವಂಥವ್ರು ಒಂದಷ್ಟು ಜನ ಎಲ್ಲ ನಾವೆಲ್ಲ ಸೇರಿ ಸಂಘದ ಮುಖಾಂತರ ನಮ್ಮ ಒಂದಷ್ಟು ಬೇರೆ ಬೇರೆ ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರಿಸಬೇಕು, ಅದನ್ನು ನಾವೇ ನೇರವಾಗಿ ಅದನ್ನು ಮಾರಾಟ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಅಂದರೆ ಪ್ರಾರಂಭದಲ್ಲಿ ಸೊಪ್ಪು ಏನು ಬೆಳೆದ್ರಿ ಅದನ್ನು ಮಾರಾಟ ಮಾಡಿದ್ರಿ, ಆಗ ನಿಮಗೆ ಅನುಭವಕ್ಕೆ ಬಂತು. ಹೌದು, ಕೃಷಿಕ ಒಂದು ನೇರವಾದ ಒಂದು ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ಕೋಬೇಕು ಅಂತ ಆ ರೀತಿಯ ಒಂದು ಪ್ರಯತ್ನದಲ್ಲಿ ನೀವು ಇದ್ದೀರಿ, ಅದು ಯಶಸ್ವಿಯಾಗಲಿ ಅಂತ ನಾವು ಆಚರಿಸ್ತೀವಿ. ಹೇಮಂತ್ ಕುಮಾರ್ ಅವರೇ, ನಿಮ್ಮನ್ನು ಇಷ್ಟೆಲ್ಲ ನಾವು ಮಾತಾಡಿಸಿದ್ರು ಕಾರ್ಯಕ್ರಮ ಕೇಳ್ತಿರುವಂಥ ರೈತರ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು ಉಳಿದಿರುತ್ತೆ. ನಾವು ಹೇಮಂತ್ ಕುಮಾರ್ ಅವರನ್ನು ನೇರವಾಗಿ ದೂರವಾಣಿ ಮೂಲಕ ಮಾತಾಡಿಸ್ಬೋದು ಅಂತ, ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು 3 ಸಾರಿ ನಿಧಾನವಾಗಿ ಕನ್ನಡದಲ್ಲಿ ಹೇಳಿ. ಓಕೆ, ನನ್ನ ದೂರವಾಣಿ ಸಂಖ್ಯೆ 9845190 8 1 0 9 8 4 5 1 9 0 8 1 0 9 8 4 5 1 9 0 8 1 0. ಈಗ ನನಗೆ ಫೋನ್ ಮಾಡಿದಾಗ ಅಕಸ್ಮಾತಾಗಿ ನಾನೇನಾದ್ರು ಫೋನನ್ನು ರಿಸೀವ್ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಅದಕ್ಕೇನು ಬೇಸರ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾವ್ದಾದ್ರು ಮಿಸ್ ಕಾಲ್ ಬಂದಿರುತ್ತೆ ಅದನ್ನೆಲ್ಲ ನೋಡಿ ನಾನು ನನಗೆ ಯಾವಾಗ ಬಿಡುವಾಗತ್ತೆ ಆ ಸಮಯದಲ್ಲಿ ನಾನು ಮತ್ತೆ ತಿರುಗಿ ಅವರಿಗೆ ಫೋನ್ ಮಾಡ್ತೀನಿ. ಹೇಮಂತ್ ಕುಮಾರ್, ಬಹಳ ಸಂತೋಷ ನಿಮ್ಮ ಹತ್ರ ಇಷ್ಟೊತ್ತು ಮಾತಾಡಿ ನಿಮ್ಮ ಕೃಷಿ ಬದುಕಿನಲ್ಲಿ